ದೇಶಭಕ್ತಿ ಗೀತೆಯೊಂದನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

20-25% ಪ್ರೋಟೀನ್ ಅಂಶ ನಮಗೆ ದ್ವಿದಳ ಧಾನ್ಯಗಳಿಂದ ಸಿಗುತ್ತೆ. ಶೇಕಡವಾರು? ಹೌದು, ಶೇಕಡವಾರು. ಇದಲ್ದಲೆ ನಾವು ಕೆಲವೊಂದು ದ್ವಿದಳ ಧಾನ್ಯದ ಕಾಳುಗಳನ್ನ ಮೊಳಕೆ ಬರೆಸು ಆಮೇಲೆ ಸೇವಿಸುವುದರಿಂದ ಈ ಏನು ನಮ್ಮ ವಿಟಮಿನ್ ಸಿ ಜೀವಸತ್ವ, ಸಿ ಮತ್ತೆ ಬಿ ಜೀವಸತ್ವ ಹೆಚ್ಚಾಗ್ತದೆ, ಅದು ಬಹಳ ಬೇಗ ಜೀರ್ಣವಾಗ್ಲಿಕ್ಕೂ ಸಹ ಸಹಕಾರಿಯಾಗ್ತದೆ. ಓಹೋ. ಕಾಳುಗಳು ಸಹ ನಾವಿನ ಅಂಶದಿಂದ ಹೆಚ್ಚಾಗಿರ್ತವೆ. ಇದಲ್ದಲೆ ಅಸಂತೃಪ್ತ ಮೇಧೋ ಅಮ್ಲಗಳು ಹಾಗೂ ಹೆಚ್ಚಿನ ಕಬ್ಬಿಣಾಂಶವನ್ನು ಹೊಂದಿರ್ತವೆ. ಪೊಟ್ಯಾಸಿಯಂ, ಇದಲ್ದಲೆ ಪ್ರಮುಖವಾಗಿ ಖನಿಜಗಳು ಪೊಟ್ಯಾಸಿಯಂ, ರಂಜಕ, ಮ್ಯಾಂಗ್ನೀಸ್ ಹಾಗೂ ಮ್ಯಾಗ್ನೀಷಿಯಂ ಎಂಬ ಖನಿಜ ಲವಣಗಳನ್ನು ಸಹ ಒಳಗೊಂಡಿರ್ತವೆ. ಆದ್ರಿಂದ ಹೆಸರು, ಉದ್ದು ಮತ್ತು ಅಲಸಂದೆ ದ್ವಿದಳ ಧಾನ್ಯಗಳು ನಮಗೆ ಬಹಳ ಪ್ರಮುಖವಾಗಿ ಒಂದು ಆಹಾರ ಪೋಷಣೆಗೆ ಸಮರ್ಪಕ ಒಂದು ಸದೃಢ ಆರೋಗ್ಯಕ್ಕೆ ಕಾರಣೀಭೂತವಾಗಿವೆ. ಅಂದ್ರೆ ಇವತ್ತು ಸಸಾರಜನಕದ ಕೊರತೆಯಿಂದ ನಾವು ನಮ್ಮ ದೇಶದಲ್ಲಿ ವಿಶೇಷವಾಗಿ ಕಾಣ್ತೇವೆ. ಹೌದು, ಈಗ ಪ್ರಾಣಿ ಒಂದು ಮೂಲದ ಆಹಾರಗಳಿಂದಲೂ ಕೂಡ ಸಸಾರಜನಕ ಪಡ್ಕೋಬಹುದು, ಆದ್ರೆ ಅವು ಹೆಚ್ಚು ದುಬಾರಿ. ಆದ್ರೆ ಈ ದ್ವಿದಳ ಧಾನ್ಯದ ಮೂಲಕ ಪಡೆಯುವಂತಹ ಸಸಾರಜನಕ ಸ್ವಲ್ಪ ಕಡಿಮೆ ವೆಚ್ಚದಲ್ಲೇ ನಾವು ಕಡಿಮೆ ವೆಚ್ಚದಲ್ಲೇ ತಗೋಬಹುದು. ಮತ್ತೆ ನಮ್ಮ ದೇಶದಲ್ಲಿ ಇವುಗಳ ಕೊರತೆ ಸಾಕಷ್ಟಿದೆ. ಸಾಕಷ್ಟಿದೆ. ಹಾಗಾಗಿ ಇವುಗಳ ಒಂದು ಉತ್ಪಾದನೆಗೆ ಸಾಕಷ್ಟು ಅವಕಾಶ ಇದೆ ಅಂತ ನಾವು ಹೇಳಬಹುದು. ಹೌದು ನೋಡಿ, ಹೆಸರು, ಉದ್ದು, ಅಲಸಂದೆ, ದ್ವಿದಳ ಧಾನ್ಯಗಳು ಅವರ ದಿನನಿತ್ಯದ ಅವಶ್ಯಕತೆ ಎಷ್ಟಿದೆ ಅಂತಂದ್ರೆ ಎಲ್ಲಾ ವರ್ಗದವರಿಗೆ ದಿನನಿತ್ಯ ಒಂದು ಸಮತೋಲನ ಆಹಾರಕ್ಕೆ ಬೇಕಾಗ್ತದೆ. ನಾವು ಉದ್ದು, ಹೆಸರು, ಅಲಸಂದೆ ಈ ಮೂರನ್ನು ಒಂದು ಹೋಲಿಸಿದಾಗ ಸುಮಾರು 20-24% ಪ್ರೋಟೀನ್ ಅಂಶ ಇರ್ತದೆ. ಇದಲ್ಲದೆ ಖನಿಜ ಅಂಶಗಳು 3.5% ಇರ್ತದೆ. ನಾವಿನ ಅಂಶನೂ ಸಹ 3.8-4.1% ಮತ್ತೆ ಶಕ್ತಿ ನಮಗೆ 100 ಗ್ರಾಂ ಬೇಳೆಗಳನ್ನು ನಾವು ಸೇವಿಸಿದಾಗ ಸುಮಾರು 323-347 ಕ್ಯಾಲೋರಿಯಷ್ಟು ನಮಗೆ ಶಕ್ತಿಯನ್ನ ಒದಗಿಸ್ತದೆ. ಏನಪ್ಪಾ ಅಂದ್ರೆ ಈ ದ್ವಿದಳ ಧಾನ್ಯಗಳ ದಿನನಿತ್ಯದ ಅವಶ್ಯಕತೆ ಶಾಲಾ ಪೂರ್ವ ಮಕ್ಕಳಿಂದ ಹಿಡಿದು ಗರ್ಭಿಣಿಯರು, ಪುರುಷರಿಗೆ, ಮಹಿಳೆಯರಿಗೆ ಸುಮಾರು ಒಂದು ದಿನಕ್ಕೆ 30-120 ಗ್ರಾಂನಷ್ಟು ಅವಶ್ಯಕತೆ ಇರುತ್ತದೆ. ಅಷ್ಟು ಪ್ರಮಾಣದಲ್ಲಿ ನಾವು ಪ್ರತಿನಿತ್ಯ ಸೇವಿಸಲೇಬೇಕು. ಇದರಿಂದ ಈ ಸಸಾರಜನಕದ ಕೊರತೆಯನ್ನು ನಾವು ತಡೆಗಟ್ಟಬಹುದು. ಇನ್ನ ಈ ಪೌಷ್ಟಿಕಾಂಶದ ಒಂದು ದೃಷ್ಟಿಯಿಂದ ಇವು ಎಷ್ಟು ಮಟ್ಟಿಗೆ ಮಹತ್ವವನ್ನು ಪಡ್ಕೊಂಡಿದ್ದಾವೆ, ಮತ್ತೆ ನಮ್ಮ ಬೇಸಾಯದ ದೃಷ್ಟಿಯಿಂದ ಎಷ್ಟು ಮಟ್ಟಿಗೆ ಮಹತ್ವವನ್ನು ಪಡ್ಕೊಂಡಿದ್ದಾವೆ ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಕೊಟ್ರಿ. ಈ ಹೆಸರು, ಉದ್ದು ಮತ್ತು ಅಲಸಂದೆ ದ್ವಿದಳ ಧಾನ್ಯಗಳ ಇತರ ಉಪಯೋಗಗಳು ಏನೇನು ಅಂತೀರಿ? ಹೌದು ನೋಡಿ, ಈಗ ನಾನು ಈ ಮುಂಚೆ ಹೇಳಿದೆ ಇವುಗಳು ನಮ್ಮ ಆಹಾರದ ಪ್ರಮುಖ ಅಂಶ. ಈ ನಮ್ಮ ಆಹಾರದ ಪ್ರಮುಖ ಅಂಶವಾಗುವುದರ ಜೊತೆಗೆ ಜಾನುವಾರುಗಳಿಗೆ ಮೇವುಗಳನ್ನು ಸಹ ಒದಗಿಸಲಿಕ್ಕೆ ಸಹಕಾರಿಯಾಗ್ತವೆ. ಹಾಗೂ ಇವುಗಳ ಬೆಳೆಗಳ ಬೇವುಗಳು ಮಣ್ಣಿನ ಆಳದಲ್ಲಿರುವ ತೇವಾಂಶವನ್ನು ಸಮರ್ಥವಾಗಿ ಬಳಸಿಕೊಳ್ಳೋದ್ರಿಂದ ಮಳೆಯ ಅಭಾವದಲ್ಲೂ ಸಹ ಇವು ಇಳುವರಿಯನ್ನು ಕೊಡ್ತವೆ. ಆಮೇಲೆ ಮುಖ್ಯವಾದ ಅಂಶ ಅಂತಂದ್ರೆ ಈ ಬೇವುಗಳಲ್ಲಿರುವ ಗಂಟುಗಳು. ಆ ಗಂಟುಗಳು ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನ ಸ್ಥಿರೀಕರಣ ಮಾಡಿ ಮಣ್ಣಿಗೆ ಒದಗಿಸ್ತವೆ. ಆದ್ರಿಂದ ನಾವು ಹೊರಗಡೆಯಿಂದ ಸಾರಜನಕದ ಒಂದು ಪ್ರಮಾಣವನ್ನ ಕಡಿಮೆ ಮಾಡಬಹುದು ಮತ್ತು ಮಣ್ಣಿನ ಫಲವತ್ತತೆ ಅಭಿವೃದ್ಧಿ ಇವು ನಮಗೆ ಹಸಿವೆಲೆ ಗೊಬ್ಬರವಾಗಿಯೂ ಸಹ ನಾವು ಬಳಸಬಹುದು. ಆದ್ರಿಂದ ನಾವು ಇವನ್ನ ಒಂದು ಉದಾಹರಣೆ ಹೇಳಬೇಕು ಅಂದ್ರೆ ಅಲಸಂದೆ ಬೆಳೆಯನ್ನು ತಗೊಂಡ್ರೆ ಇದು ಅಧಿಕ ಜೀವರಾಶಿ ಅಂದ್ರೆ ಬಯೋಮಾಸ್ ಕಂಟೆಂಟ್ ಅಂತ ಏನಿರ್ತೀವಿ, ಸೊಪ್ಪಿನ ಅಂಶವನ್ನ ಜಾಸ್ತಿ ಕೊಡ್ತದೆ. ಅದರಿಂದ ಇವನ್ನ ಮಣ್ಣಿಗೆ ಸೇರಿಸಿದಾಗ ಮಣ್ಣಿನ ಫಲವತ್ತತೆಯೂ ಸಹ ಉತ್ತಮಗೊಳ್ಳುತ್ತೆ. ಆಮೇಲೆ ಇವು ಒಂದು ಜಾಸ್ತಿ ಜೀವರಾಶಿ ಅಥವಾ ಹಬ್ಬೋದ್ರಿಂದ ನಮಗೆ ಸ್ವಲ್ಪ ಕಳೆ ನಿಯಂತ್ರಣವೂ ಸಹ ನಾವು ಕಮ್ಮಿ ಮಾಡಬಹುದು. ಅಂದ್ರೆ ನಾವು ಸಾಲಿನಿಂದ ಸಾಲಿಗೆ ಮತ್ತೆ ಸಾಲಿನಲ್ಲಿ ಏನಂತ ಕೊಟ್ಟಿರ್ತೀವಿ, ಹೌದು, ಅಷ್ಟೆಲ್ಲ ಒಂದು ಸ್ಥಳವನ್ನು ಆಕ್ರಮಿಸಿಕೊಳ್ತವೆ. ಸೊ ಕಳೆಗಳು ಬೆಳೆಯಲಿಕ್ಕೆ ಅವಕಾಶ ಕೊಡೋದಿಲ್ಲ. ಅಂದ್ರೆ ನೆರಳನ್ನ ಉಂಟು ಮಾಡಿ ಕಳೆಗಳ ಬೆಳವಣಿಗೆ ಆಗದಂತೆ ನೋಡ್ಕೊಳ್ತವೆ. ಅದು ಒಂದು ಪರೋಕ್ಷವಾದ ನಮಗೆ ಅನುಕೂಲ ಅಂಶ. ಮತ್ತೆ ಮಣ್ಣಿನ ಒಂದು ಉಷ್ಣಾಂಶವನ್ನು ಸ್ವಲ್ಪ ತಂಪಾಗಿಡೋದಕ್ಕೂ ಸಹಕಾರಿಯಾಗ್ತವೆ. ಇನ್ನ ಈ ಬೆಳೆಗಳ ಒಂದು ಪರಿಚಯವನ್ನು ಮಾಡಿಕೊಡ್ತೀರಾ? ಹೌದು ನೋಡಿ, ಹೆಸರು ಮೊದಲಿಗೆ ಹೆಸರಿಗೆ ಬಂದ್ರೆ ಇದೊಂದು ಕಡಿಮೆ ಅವಧಿಯ ಬೇಳೆಕಾಳು ಬೆಳೆ, 65-70 ದಿವಸದ್ದು. ಇದನ್ನ ಕೆಂಪು ಮತ್ತು ಕಪ್ಪು ಮಣ್ಣಿನ ಪ್ರದೇಶಗಳಲ್ಲಿ ಮುಂಗಾರಿನಲ್ಲಿ ಪ್ರಮುಖವಾಗಿ ಖುಷ್ಕಿ ಬೆಳೆಯಾಗಿ ಬೆಳಿಬಹುದು. ನೀರಾವರಿ ಒಂದು ಸೌಲಭ್ಯ ಇದ್ದಲ್ಲಿ ಬೇಸಿಗೆಯಲ್ಲಿ ನೀರಾವರಿ ಆಶ್ರಯದಲ್ಲೂ ಬೆಳಿಬಹುದು. ಇನ್ನು ನಮ್ಮ ತೀರ ಪ್ರದೇಶದಲ್ಲಿ ಅಂದ್ರೆ ಈ ಭತ್ತ ಬೆಳೀತಕ್ಕಂಥ ಯಥೇಚ್ಛವಾಗಿ ಭತ್ತ ಬೆಳೀತಕ್ಕಂಥ ಪ್ರದೇಶಗಳಲ್ಲಿ ಭತ್ತ ಕಟಾವಾದ ಗದ್ದೆಗಳಲ್ಲಿ ಆ ಭತ್ತದಿಂದ ಉಳಿದ ತೇವಾಂಶದಲ್ಲಿ ಈ ಬೆಳೆಯನ್ನ ಸಹ ಬೆಳಿಬಹುದು. ಇನ್ನು ಉದ್ದು ಉದ್ದು ಸಹ ಕಡಿಮೆ ಅವಧಿಯ ಬೇಳೆಕಾಳು ಬೆಳೆ, ಅದು ಸಹ 65-70 ದಿವಸದ ಅವಧಿ. ಇದನ್ನು ಸಹ ನಾವು ಕೆಂಪು ಮತ್ತು ಕಪ್ಪು ಮಿಣ್ಣಿನ ಪ್ರದೇಶದಲ್ಲಿ ಬೆಳೆಯಲಾಗ್ತಾ ಇದೆ. ಇದು ಸಹ ಮಳೆಗಾಲದಲ್ಲಿ ಖುಷ್ಕಿ ಬೆಳೆಯಾಗಿ ಮತ್ತು ಬೇಸಿಗೆಯಲ್ಲಿ ನೀರಾವರಿಯಲ್ಲಿ ಬೆಳಿಬಹುದು. ಇನ್ನು ಪ್ರಮುಖವಾಗಿ ಅಲಸಂದೆ ಹೌದು ಮುಖ್ಯವಾದ ಒಂದು ದ್ವಿದಳ ಧಾನ್ಯದ ಬೆಳೆಗಳಲ್ಲಿ ಒಂದು. ಮುಂಗಾರು ಹಂಗಾಮಿನಲ್ಲಾದ್ರೆ ನಾವು ಜುಲೈ ಆಗಸ್ಟ್ ತಿಂಗಳಲ್ಲಿ ಬಿತ್ತನೆ ಮಾಡಲಿಕ್ಕೆ ಸೂಕ್ತವಾದ ಕಾಲ. ಆದ್ರೆ ಖುಷ್ಕಿಯಲ್ಲಿ ನಾವು ಎರಡು ಬೆಳೆಗಳನ್ನ ತೆಗೆಯೋದಾದ್ವೆ, ನಾವು ದ್ವಿಬೆಳೆ ಪದ್ಧತಿಯನ್ನ ಅನುಸರಿಸಿದ್ವೆ, ಇದನ್ನ ಮೊದಲ ಬೆಳೆಯಾಗಿ ಮೇ ಕೊನೆಯವರೆಗೂ ಬಿತ್ತಬಹುದು. ಕಡಿಮೆ ಅವಧಿಯ ಬೆಳೆಯಾಗಿರೋದ್ರಿಂದ ಇದು ಬೆಳೆದು ಕೊಯ್ಲಾದ ನಂತರ ನಾವು ರಾಗಿಯನ್ನ ಬಿತ್ತಬಹುದು. ಮತ್ತೆ ಇದನ್ನ ಬೇಸಿಗೆಯಲ್ಲಿ ನೀರಾವರಿ ಆಶ್ರಯದಲ್ಲೂ ಸಹ ಬೆಳೆಯಲಾಗ್ತದೆ. ನಮ್ಮ ರಾಜ್ಯದಲ್ಲಿ ಯಥೇಚ್ಛವಾಗಿ ಹೆಸರು ಬೆಳೆಯನ್ನ ಸುಮಾರು 7.3 ಲಕ್ಷ ಹೆಕ್ಟೇರ್ಗಳಲ್ಲಿ ನಾವು ಬೆಳೀತಾ ಇದ್ದೇವೆ. ಉದ್ದು ಮತ್ತು ಅಲಸಂದೆಯನ್ನ ಕ್ರಮೇಣವಾಗಿ 2 ಲಕ್ಷ ಹೆಕ್ಟೇರ್ಗಳಲ್ಲಿ ನಾವು ಬೆಳೀತಾ ಇದ್ದೇವೆ. ಇನ್ನು ನಾವು ಬೇಸಾಯ ಕ್ರಮಗಳಿಗೆ ಬಂದರೆ ಈ ಹೆಸರನ್ನು ನಾವು ತೆಗೆದುಕೊಂಡ್ರೆ ಈ ಹೆಸರಿನಲ್ಲಿರುವಂತಹ ಸುಧಾರಿತ ತಳಿಗಳು ಯಾವ್ಯಾವು ಅಂತೀರಿ? ನೋಡಿ, ಹೆಸರಲ್ಲಿ ಪ್ರಮುಖವಾಗಿ ಮುಂಗಾರು ಮತ್ತು ಬೇಸಿಗೆಗೆ ಅಂತ ಸೂಕ್ತವಾದ ತಳಿಗಳಿದ್ದಾವೆ. ಮುಂಗಾರು ಅಂದ್ರೆ ಏಪ್ರಿಲ್ ಮೇ ತಿಂಗಳಲ್ಲಿ ನಮಗೆ PS 16 ಅಂತಕ್ಕಂತ ಒಂದು ತಳಿ, ಇದು 65-70 ದಿವಸ. ಮತ್ತೆ ಬೇಸಿಗೆಯಲ್ಲಾದ್ರೆ ಜನವರಿ ಮತ್ತು ಫೆಬ್ರವರಿಯಲ್ಲಿ ನಾವು ಬಿತ್ತನೆ ಮಾಡಿದ್ವಿ, ಪೂಸಾ ಬೈಸಾಕಿ ಅಂತ ಒಂದು PDM ಅಂತಕ್ಕಂತ ಒಂದು ತಳಿ, 84-178 ಅಂತಕ್ಕಂತ ಒಂದು ತಳಿ ಇದು. PDM 84-178 ಹೌದು, PDM 84-178 ಅಂತಕ್ಕಂತ ಒಂದು ತಳಿ. ಇನ್ನದು KKM 3 ಅಂತಕ್ಕಂಥದ್ದು. ಇವೆಲ್ಲವನ್ನೂ ಸಹ ನಾವು 65-70 ದಿನಗಳ ಕಾಲಾವಧಿಯಾಗಿದೆ. ಈ ಒಂದು ತಳಿಗಳ ಬಿತ್ತನೆ ಬೀಜದ ಪ್ರಮಾಣ ಸುಮಾರು 6-8 kg ಎಕರೆಗೆ. ಈ ಒಂದು ಬೆಳೆಯನ್ನ 30 cm ಅಂತರದ ಸಾಲುಗಳಲ್ಲಿ, ಹೌದು, 1 ಅಡಿ ಸಾಲುಗಳಲ್ಲಿ ಮತ್ತೆ ಸಾಲಿನಲ್ಲಿ ಗಿಡದಿಂದ ಗಿಡಕ್ಕೆ 10 cm ಅಂತರಗಳಲ್ಲಿ ನಾವು ಇವನ್ನ ಬಿತ್ತನೆ ಮಾಡಬಹುದು. ಅಂದ್ರೆ ಒಂದು ಎಕರೆ ಪ್ರದೇಶದಲ್ಲಿ ನಾವು ಬೇಸಾಯ ಮಾಡಬೇಕು ಅಂದ್ರೆ ಎಷ್ಟು ಬಿತ್ತನೆ ಬೀಜ ಬೇಕಾಗುತ್ತೆ? ನೋಡಿ, ಬಿತ್ತನೆ ಬೀಜ ನಮಗೆ ಸುಮಾರು 6-8 kg ಬೇಕಾಗ್ತದೆ 1 ಎಕರೆಗೆ. ಇನ್ನ ಗೊಬ್ಬರಗಳ ಪ್ರಮಾಣ ಎಷ್ಟೆಷ್ಟು ಬೇಕಾಗುತ್ತೆ ಅಂತೀರ? ನೋಡಿ, ನಮಗೆ ಸಾವಯವ ಗೊಬ್ಬರ 1 ಎಕರೆಗೆ ಸುಮಾರು 3 ಟನ್ನಷ್ಟು ಬೇಕಾಗ್ತದೆ. ನಾವು ಈ ದ್ವಿದಳ ಧಾನ್ಯಗಳನ್ನ ಸಾಮಾನ್ಯವಾಗಿ ಜೈವಿಕ ಗೊಬ್ಬರದಿಂದ ಬೀಜೋಪಚಾರ ಮಾಡ್ತೇವೆ. ಹೌದು, ಹಂಗೆ ಮಾಡೋದ್ರಲ್ಲಿ ರೈಜೋಬಿಯಂ 200 ಗ್ರಾಂ 1 ಎಕರೆಗೆ, ಅಂದ್ರೆ 1 ಎಕರೆ ಬೀಜಕ್ಕೆ ಒಂದು ಎಕರೆಗೆ ಎಷ್ಟು ಪ್ರಮಾಣದ ಬೀಜ ಬಿತ್ತನೆ ಬೀಜದ ಪ್ರಮಾಣ ಬೇಕಾಗ್ತದೋ ಅದಕ್ಕೆ ರೈಜೋಬಿಯಂ ಅಂತಕ್ಕಂಥದ್ನ 200 ಗ್ರಾಂ ಬಳಸಬೇಕು. ರಂಜಕ ಕರಗಿಸುವ ಜೀವಾಣುವನ್ನು ಸಹ 200 ಗ್ರಾಂ ಬಳಸಿ ಲೇಪನ ಮಾಡಿ ಆಮೇಲೆ ಬಿತ್ತನೆ ಮಾಡಬೇಕಾಗುತ್ತೆ. ಇದಲ್ದಲ್ಲೇ ನಾವು ರಾಸಾಯನಿಕ ಗೊಬ್ಬರಗಳು ಸಾರಜನಕ, ರಂಜಕ ಮತ್ತೆ ಪೊಟಾಷಿಯನ್ನು ಸಹ ನೀಡಬಹುದು. ನೀರಾವರಿ ಪ್ರದೇಶದಲ್ಲಾದ್ರೆ 10 kg ಸಾರಜನಕ, 20 kg ರಂಜಕ, 20 kg ಪೊಟ್ಯಾಷ್ 1 ಎಕರೆಗೆ ನೀಡಬೇಕಾಗುತ್ತೆ. ಖುಷ್ಕಿ ಬೆಳೆ ಆದಲ್ಲಿ ನಾವು 5 kg ಸಾರಜನಕ, ರಂಜಕ 10 kg ಮತ್ತೆ ಪೊಟ್ಯಾಷ್ ಅನ್ನು 10 kg ಕೊಡಬೇಕಾಗ್ತದೆ. ಇದಲ್ದಲೇ ನಾವು ಮುಖ್ಯ ಪೋಷಕಾಂಶಗಳಲ್ಲದಲೇ ಲಘು ಪೋಷಕಾಂಶಗಳನ್ನು ಸಹ ನಾವು ಕೊಡಬೇಕಾಗ್ತದೆ. ಇದರಲ್ಲಿ ಬಹಳ ಅತಿ ಮುಖ್ಯವಾಗಿ ಸತು, ಸತುವನ್ನ 1-4 kg 1 ಎಕರೆಗೆ ಕೊಡಬೇಕಾಗ್ತದೆ. ಇನ್ನ ಮುಖ್ಯವಾಗಿ ಈ ಬಿತ್ತನೆಯನ್ನ ನಾವು ಯಾವ ರೀತಿಯಾಗಿ ಮಾಡ್ಕೋಬೇಕಾಗತ್ತೆ ಅಂತಾರೆ, ಭೂಮಿಯನ್ನ ಸಿದ್ಧ ಮಾಡಿಕೊಂಡು? ನೋಡಿ, ಭೂಮಿಯನ್ನ ನಾವು ಅದ ಮಾಡಿದ ನಂತರ ನಾವು ಏನು ಶಿಫಾರಸು ಮಾಡಿರ್ತಕ್ಕಂತ ಪೂರ್ಣ ಪ್ರಮಾಣದ ರಾಸಾಯನಿಕ ಗೊಬ್ಬರಗಳನ್ನ ಮಣ್ಣಿನಲ್ಲಿ ಬೆರೆಸಿ ಬಿತ್ತನೆಗೆ ಮೊದಲು ಎಕರೆಗೆ ಬೇಕಾಗ್ತಕ್ಕಂಥ ಬೀಜಕ್ಕೆ 200 ಗ್ರಾಂ ರೈಜೋಬಿಯಂ ಮತ್ತು 200 ಗ್ರಾಂ ರಂಜಕ ಕರಗಿಸುವ ಜೀವಾಣುವಿನಿಂದ ಉಪಚರಿಸಿ 12 ಅಂಗುಲ ಸಾಲುಗಳಲ್ಲಿ ಅಂದ್ರೆ 30 cm 1 ಅಡಿ ಸಾಲುಗಳಲ್ಲಿ 4 ಅಂಗುಲ ಅಂದ್ರೆ 10 cm ಅಂತರದಲ್ಲಿ ಬಿತ್ತನೆ ಮಾಡಬೇಕಾಗ್ತದೆ. ಬಿತ್ತಿದ 40 ದಿವಸಗಳೊಳಗಾಗಿ 2000 ಅಂತರ ಬೇಸಾಯ ಮಾಡಿ ಕಳೆಯನ್ನ ತೆಗಿಬೇಕಾಗ್ತದೆ. ಇದು ಕೂಡ ಬಹಳ ಮುಖ್ಯವಾದದ್ದು. ಇನ್ನ ಉದ್ದಿಗೆ ಬಂದ್ರೆ ಉದ್ದಿನಲ್ಲಿರುವಂತಹ ಸುಧಾರಿತ ತಳಿಗಳು ಯಾವ್ಯಾವು ಅಂತೀರಿ? ನೋಡಿ, ಉದ್ದಿನ ಒಂದು ಬೆಳೆಗೆ ವಿಚಾರಕ್ಕೆ ಬಂದ್ರೆ ನಮಗೆ ಕವಗಾವ್ 3 ಅಂತಕ್ಕಂಥದ್ದು, ಇದು ಏಪ್ರಿಲ್ ಮತ್ತು ಮೇ ಹಾಗೂ ಜನವರಿ ಫೆಬ್ರವರಿ ತಿಂಗಳಲ್ಲಿ ಬಿತ್ತನೆ ಮಾಡಲಿಕ್ಕೆ ಬಹಳ ಸೂಕ್ತವಾದ ತಳಿ. ಇದು ಸುಮಾರು 85-90 ಅವಧಿಯ ಉಳ್ಳದ ತಳಿ. ಮತ್ತೆ T9 ಅಂತಂದ್ಬಿಟ್ಟು, T9 ಅಂತಕ್ಕಂಥದ್ದು, ಇದು ಸಹ ನಾವು ಏಪ್ರಿಲ್ ಮೇ ಅಥವಾ ಜನವರಿ ಫೆಬ್ರವರಿಯಲ್ಲಿ ಬಿತ್ತನೆ ಮಾಡಲಿಕ್ಕೆ ಸೂಕ್ತವಾದ ತಳಿ. ಮತ್ತೆ ರಶ್ಮಿ ಅಥವಾ LBG 625 ಅಂತ ಕರಿತೇವೆ. ಇದು ನಮಗೆ ಏನು ನಮ್ಮ ಮುಂಗಾರು ಕಾಲಕ್ಕೆ ಮೇ ಆಗಸ್ಟ್ ತಡವಾದ ಮುಂಗಾರು ಕಾಲಕ್ಕೆ ಹಾಕುವಂತ ಒಂದು ತಳಿ ಇದು. 70-75 ಅವಧಿಯ ದಿನಗಳ ಒಂದು ತಳಿ. ಇವೆಲ್ಲಕ್ಕೂ ಸಹ ನಾವು ಸುಮಾರು 8-10 kg ಬಿತ್ತನೆ ಬೀಜ ಒಂದು ಎಕರೆಗೆ ಬೇಕಾಗ್ತದೆ. ಇವನ್ನು ಸಹ ನಾವು ಒಂದು 1 ಅಡಿ ಅಂತರದ ಸಾಲುಗಳಲ್ಲಿ ಸಾಲಿನಿಂದ ಸಾಲಿಗೆ ಮತ್ತು ಹಾಗೂ ಸಾಲಿನಲ್ಲಿ ಗಿಡದಿಂದ ಗಿಡಕ್ಕೆ 10 cm ಕೊಟ್ಟು ಬಿತ್ತನೆ ಮಾಡಬೇಕಾಗುತ್ತೆ. ಇನ್ನ ಈ ಬಿತ್ತನೆಯನ್ನ ಯಾವ ಕ್ರಮವನ್ನು ಅನುಸರಿಸಿ ನಾವು ಮಾಡ್ಕೋಬೇಕಾಗತ್ತೆ ಈ ಬೆಳೆನಲ್ಲಿ ಅಂತೀರಿ? ನೋಡಿ, ನಾವು ಬಿತ್ತನೆಗೆ ಮುಂಚಿತವಾಗಿ ಒಂದು ಈ ಉದ್ದು ಬೆಳೆ ಏನಿದೆ ಅದರಲ್ಲಿ ಬರ ನಿರೋಧಕವನ್ನ ಒಂದು ಶಕ್ತಿಯನ್ನ ಹೆಚ್ಚಿಸಬೇಕು ಅನ್ನೋದಾದ್ರೆ ನಮಗೆ ಬಿತ್ತನೆಗೆ ಮುಂಚಿತವಾಗಿ 2% ಸುಣ್ಣದ ಕ್ಲೋರೈಡ್ ದ್ರಾವಣದಲ್ಲಿ 1/2 ತಾಸು ನೆನೆಸಿ ನಂತರ ನೆರಳಿನಲ್ಲಿ ಕನಿಷ್ಠ 7 ತಾಸು ಒಣಗಿಸಬೇಕು. ನಂತರ ರೈಸೋಬಿಯಂ ಹಾಗೂ ರಂಜಕ ಕರಗಿಸುವ ಜೀವಾಣುಗಳಿಂದ ಉಪಚರಿಸಿ ಬೀಜ ಮತ್ತು ಶಿಫಾರಸು ಮಾಡಿದ ರಾಸಾಯನಿಕ ಗೊಬ್ಬರಗಳನ್ನು ಏಕಕಾಲಕ್ಕೆ ಬಿತ್ತುವ ನಮಗೆ ಸಂಯುಕ್ತ ಕೂರಿಗೆ ಅಂತ ಏನು ಉಪಯೋಗಿಸ್ತೀವಿ ಅದರಲ್ಲಿ ನಾವು ಬಿತ್ತನೆ ಮಾಡಿದ್ರೆ ನಮಗೆ ಒಳ್ಳೆಯ ಒಂದು ಫಲಿತಾಂಶವನ್ನು ನಾವು ದೊರಕಿಸಬಹುದು. ಅಂದ್ರೆ ಗೊಬ್ಬರ ಎಲ್ಲ ಎಷ್ಟೆಷ್ಟು ಬೇಕಾಗುತ್ತೆ ಅಂತ ಈ ಬೆಳೆನಲ್ಲಿ? ನೋಡಿ, ಇದಕ್ಕೂ ಅಷ್ಟೇ, ಸಾವಯವ ಗೊಬ್ಬರ ಅಂದ್ರೆ ನಮಗೆ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು 1 ಎಕರೆಗೆ 3 ಟನ್ನಷ್ಟು ಬೇಕಾಗ್ತದೆ. ಮತ್ತೆ ರೈಸೋಬಿಯಂ 200 ಗ್ರಾಮು, ರಂಜಕ ಕರಗಿಸುವ ಜೀವಾಣು 100 ಗ್ರಾಮು, ಮತ್ತೆ ನೀರಾವರಿ ಪ್ರದೇಶದಲ್ಲಿ ಬೆಳೆಯೋದಾದ್ರೆ 10 kg ಸಾರಜನಕ ಪೊಟ್ಯಾಶ್ ಮತ್ತೆ 20 kg ರಂಜಕವನ್ನ ಒದಗಿಸಬೇಕಾಗುತ್ತೆ. ಇನ್ನು ಖುಷ್ಕಿ ಬೆಳೆಗಾದ್ರೆ ನಾವು 5 kg ಸಾರಜನಕ ಮತ್ತೆ 10 kg ರಂಜಕ ಮತ್ತೆ ಪೊಟ್ಯಾಶ್ ಅನ್ನು ಬಳಸಬೇಕಾಗ್ತದೆ ಎಕರೆಗೆ. ಅದೇ ರೀತಿಯಾಗಿ ನಾವು ಲಘು ಪೋಷಕಾಂಶ ಸತುವನ್ನ 1 ಎಕರೆಗೆ 4 kg ಪ್ರಮಾಣದಲ್ಲಿ ಬಳಸಬೇಕಾಗತ್ತೆ. ಅಂದ್ರೆ ನಾವು ಬಿತ್ತನೆ ಮಾಡ್ಕೊಂಡಾದ್ಮೇಲೆ ಕಳೆನು ತೆಗಿಬೇಕಾಗತ್ತೆ, ಅಂತರ ಬೇಸಾಯ ಮಾಡ್ಲೇಬೇಕು. ಅಂತರ ಬೇಸಾಯ ಮಾಡ್ಬೇಕಾಗತ್ತೆ. ಇನ್ನ ಮುಖ್ಯವಾಗಿ ಇಲ್ಲೇನಾದ್ರೂ ಅಂಶಗಳನ್ನ ನಾವು ಗಮನಿಸಬೇಕಾಗತ್ತೆ. ಹೌದು ನೋಡಿ, ಈಗ ಉದ್ದಿನ ಬೆಳೆಯಲ್ಲಿ ನಾವು ಕೊಟ್ಟಿಗೆ ಗೊಬ್ಬರದ ಜೊತೆಗೆ ನಾನು ಈಗಾಗಲೇ ಸತುವಿನ ಸಲ್ಫೇಟ್ ಸತು ಅಂಶ ಕೊಡಬೇಕು ಅಂತ 4 kg ಎಕರೆಗೆ 4 kg ಅನ್ನಷ್ಟು ಕೊಡಬೇಕು ಅನ್ನಿಸುತ್ತೆ. ಈ ಉದ್ದಿನ ಬೆಳೆಯಲ್ಲಿ ಕೊಟ್ಟಿಗೆ ಗೊಬ್ಬರದ ಜೊತೆಗೆ ನಾವು ಪ್ರತಿ ಎಕರೆಗೆ ಅಂದ್ರೆ ನಾವೇನ್ ಸತು ಕೊಡಬೇಕು ಅಂತ ಇದ್ದೇವೆ, ಸತುವಿನ ಸಲ್ಫೇಟ್ ಅನ್ನ ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಮಿಕ್ಸ್ ಮಾಡಿ ಅದಕ್ಕೆ ಬಳಸೋದ್ರಿಂದ ಅಧಿಕ ಇಳುವನ್ನ ನಾವು ಪಡಿಬಹುದು. ಇದಾದ ನಂತರ 2% ಯೂರಿಯಾ ಅಥವಾ DAP 20 ಗ್ರಾಮ್ 1 ಲೀಟರ್ಗೆ ಬೆರೆಸ್ಕೊಂಡು 1 ದಿನ ನೆನೆಸಿ ಮರುದಿನ ಈ ತಿಳಿ ದ್ರಾವಣ ಏನಿರುತ್ತೆ ಅದನ್ನ ಬೇರ್ಪಡಿಸಿ ಬಿತ್ತನೆಯಾದ 30 ಮತ್ತು 45 ದಿನಗಳ ನಂತರ ಅಂದ್ರೆ ಹೂ ಬಿಡೋ ಸಮಯ ಆ ಸಮಯಕ್ಕೆ ಹೋಲಿಸಿಕೊಂಡು ಎಲೆಗಳ ಮೇಲೆ ಸಿಂಪಡಿಸುವುದರಿಂದ ಸಹ ಅಧಿಕ ಇಳುವರಿಯನ್ನು ನಾವು ತಗೋಬಹುದು. ಅಂದ್ರೆ ಇದು ಒಂದು ರೀತಿ ಎಲೆ ಸಿಂಪರಣೆ. ಹೌದು, ಎಲೆ ಸಿಂಪರಣೆ, ನೇರವಾಗಿ ಪೋಷಕಾಂಶಗಳನ್ನ ನಾವು ಗಿಡಕ್ಕೆ ಕೊಡೋದು. ಮುಖ್ಯವಾಗಿ ಎಲೆಗಳಿಗೆ ಕೊಡೋದು. ಹೌದು, ಅದರಿಂದ ಈ ಹೂಗಳು ಕೂಡ ಚೆನ್ನಾಗಿ ಕಾಯಿ ಕಚ್ಚೋದಕ್ಕೆ ಅನುಕೂಲವಾಗುತ್ತೆ. ಇನ್ನೊಂದು ಬೆಳೆ ಅಂದ್ರೆ ಅಲಸಂದೆ. ಇದು ಈ ಎಲ್ಲ ದ್ವಿದಳ ಧಾನ್ಯದ ಬೆಳೆಗಳಲ್ಲಿ ಬಹಳ ಮುಖ್ಯವಾದ. ಈ ಅಲಸಂದೆಯಲ್ಲಿ ಇರುವಂತ ಮುಖ್ಯವಾದ ತಳಿಗಳು ಯಾವ್ಯಾವು ಅಂತೀರಿ? ನೋಡಿ, ಅಲಸಂದೆಯಲ್ಲಿ ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಮಾಡಬೇಕು ಅಂದ್ರೆ C-152 ಅಂತ ಜನವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಬಿತ್ತನೆಗೆ. ಇನ್ನ ಮುಂಗಾರು, ನಮಗೆ ಮುಂಗಾರು ಒಂದು ಸೀಸನ್, ಹೌದು, ಮುಖ್ಯವಾದ ಒಂದು ಹಂಗಾಮು. ಅದರಲ್ಲಿ ಜುಲೈ ಆಗಸ್ಟ್ ಅಲ್ಲಿ ನಾವು ಬಿತ್ತನೆ ಮಾಡಬೇಕಂದ್ರೆ TVX-944 ಅಂತ ತಳಿ ಇದೆ. ಹೌದು, ಆಮೇಲೆ KBC-1, KBC-2 ಅಂತಕ್ಕಂತ ಒಂದು ತಳಿನು ನಾವು ತಡವಾದ ಮುಂಗಾರಿಗೂ ಸಹ ನಾವು ಬಳಸಬಹುದು. ಇನ್ನು ತೀವ್ರ ಪ್ರದೇಶದಲ್ಲಿ ಅಂದ್ರೆ ಅಕ್ಟೋಬರ್-ನವೆಂಬರ್ ನಲ್ಲಿ ನಾವು ಬಿತ್ತನೆ ಮಾಡಬೇಕು ಅಂದ್ರೆ IT-8-4-5-6-1 ಅಂತಕ್ಕಂತ ಅದು ಒಂದು ತಳಿ. ಇದಲ್ದಲೆ ನಮಗೆ ಬೇಸಿಗೆಯಲ್ಲಿ KM-5 ಅಂತಕ್ಕಂತ ಒಂದು ತಳಿನೂ ಸಹ ನಾವು ಬಿತ್ತನೆ ಮಾಡಬಹುದು. ಇವೆಲ್ಲವೂ ಸಹ ಸುಮಾರು 95-100 ದಿನಗಳ ಅವಧಿಯ ತಳಿಯದ್ದಾಗಿದೆ. ಈ ಒಂದು ತಳಿಗಳನ್ನ ಬಳಸಿದಾಗ ನಾವು 1 ಎಕರೆಗೆ 10-12 kg ಬೀಜವನ್ನ ಬಳಸಬೇಕಾಗ್ತದೆ. ಇಲ್ಲಿ ನಾವು ಅಲಸಂದೆ ಸ್ವಲ್ಪ ಹಬ್ಬುವ ತಳಿಯಾಗಿರೋದ್ರಿಂದ ಬಳ್ಳಿ ತಳಿಯಾಗಿರೋದ್ರಿಂದ ನಾವು ಜಾಸ್ತಿ ಅಂತರವನ್ನ ಕೊಡಬೇಕಾಗುತ್ತೆ. ಸಾಲಿನಿಂದ ಸಾಲಿಗೆ 1.5 ಮತ್ತೆ ಸಾಲಿನಲ್ಲಿ ಗಿಡದಿಂದ ಗಿಡಕ್ಕೆ 10 cm ಒಂದು ಅಂತರವನ್ನ ಕೊಡಬೇಕಾಗ್ತದೆ. ಇನ್ನ ಈ ಒಂದು ಅಲಸಂದೆಗೆ ಈ ಸಾವಯವ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಇದೆಲ್ಲ ಎಷ್ಟೆಷ್ಟು ಕೊಡಬೇಕಾಗುತ್ತೆ? ನೋಡಿ, ಕೊಟ್ಟಿಗೆ ಗೊಬ್ಬರ ನಾವು 1 ಎಕರೆಗೆ 3 ಟನ್ನಷ್ಟು ಕೊಡಬೇಕಾಗುತ್ತೆ. ಮತ್ತೆ ರೈಸೋಬಿಯಂ ಮತ್ತು ರಂಜಕ ಕರಗಿಸುವ ಜೀವಾಣುವನ್ನು ಸಹ ಒಂದು 200 ಗ್ರಾಂ ಬಳಸಬೇಕಾಗುತ್ತೆ. ಮತ್ತೆ ನಾವು ಸಾರಜನಕ ರಂಜಕ ಪೊಟ್ಯಾಶ್ ಇವನ್ನು ಸಾರಜನಕ 10 ಕೆಜಿ, ರಂಜಕ 20 ಕೆಜಿ, ಆಮೇಲೆ ಪೊಟ್ಯಾಶ್ ಸಹ 10 ಕೆಜಿ ಒಂದು ಎಕರೆಗೆ ಬಳಸಬೇಕಾಗುತ್ತೆ. ಇಲ್ಲೂ ಕೂಡ ಏನಾದರೂ ವಿಶೇಷವಾದ ಅಂಶಗಳನ್ನು ಗಮನಿಸಬೇಕಾಗತ್ತೆ? ಹೌದೌದು, ಬಳಸಬೇಕಾಗುತ್ತೆ. ಒಂದು ತಳಿಗಳ ವಿಚಾರಕ್ಕೆ ಬಂದ್ರೆ ಮುಂಗಾರು ಹಂಗಮನಲ್ಲಿ ನಾವು C152 ತಳಿಯನ್ನ ಬಿತ್ತನೆಗೆ ಶಿಫಾರಸು ಮಾಡಕ್ಕಾಗೋದಿಲ್ಲ. ಅದು ಏನಿದ್ರು ಬೇಸಿಗೆಗಷ್ಟೇ ನಾವು ಬಳಸಬೇಕು. ಅಂದ್ರೆ ಈ C152 ತಳಿ ತುಕ್ಕು ರೋಗಕ್ಕೆ ತುತ್ತಾಗುತ್ತೆ. ಹೌದು, ತುಕ್ಕು ರೋಗಕ್ಕೆ ತುಕ್ಕಾಗುತ್ತೆ. ಆದ್ದರಿಂದ ನಾವು ಬೇಸಿಗೆಯಲ್ಲಷ್ಟೇ ನಾವು ಬಳಸಬೇಕಾಗತ್ತೆ. ಉಳಿದೆಲ್ಲ ತಳಿಗಳನ್ನ ನಾವು ಬೇಸಿಗೆ ಮತ್ತು ಮುಂಗಾರಲ್ಲೂ ಬಳಸಬಹುದು. ಬಳಸಬಹುದು. ಆಮೇಲೆ ಭೂಮಿಯನ್ನ ಹದ ಮಾಡಿದ ನಂತರ ಈಗ ಶಿಫಾರಸು ಮಾಡಿದ ಪೂರ್ತಿ ಪ್ರಮಾಣದ ರಾಸಾಯನಿಕ ಗೊಬ್ಬರಗಳನ್ನ ಮಣ್ಣಿನಲ್ಲಿ ಬೆಳೆಸಬೇಕಾಗತ್ತೆ. ಬಿತ್ತನೆಗೆ ಮುಂಚೆ ನಾವು ಸಾಮಾನ್ಯವಾಗಿ ರೈಸೋಬಿಯಂ ಮತ್ತು ರಂಜಕ ಕರಗಿಸುವ ಜೀವಾಣುವಿಂದ ಈ ಬಿತ್ತನೆ ಬೀಜಗಳನ್ನ ಉಪಚರಿಸಬೇಕಾಗತ್ತೆ. ಹಾಗೂ 18 ಅಂಗುಲದ ಅಂತರದ ಸಾಲುಗಳಲ್ಲಿ 4 ಅಂಗುಲದ ಅಂತರದಲ್ಲಿ ಬಿತ್ತನೆ ಮಾಡಬೇಕಾಗುತ್ತೆ. ಬಿತ್ತಿದ 40 ದಿವಸದ ಒಳಗೆ 2000 ಅಂತರ ಬೇಸಾಯ ಮಾಡಿ ಕಳೆ ತೆಗಿಬೇಕಾಗುತ್ತೆ. ಕಳೆಗಳು ಜಾಸ್ತಿ ಇದ್ದಲ್ಲಿ ಮಾತ್ರ ನಾವು ಕಳೆ ನಿಯಂತ್ರಣವನ್ನ ಮಾಡಬೇಕಾಗುತ್ತೆ. ಆ ಒಂದು ಅಂಶವನ್ನ ನಾವು ಗಮನಿಸಬೇಕು. ಹೌದೌದೌದು. ಇನ್ನ ಇವತ್ತು ಕಡಿಮೆ ಖರ್ಚಿನ ತಂತ್ರಜ್ಞಾನ ಅಂತ ನಾವು ಕೇಳ್ತಾ ಇರ್ತೀವಿ. ಹೌದೌದು. ಈ ಬೆಳೆಗಳಲ್ಲಿ ಯಾವ್ಯಾವ ಅಂತ ತಂತ್ರಜ್ಞಾನಗಳನ್ನ ಬಳಸ್ಕೋಬಹುದು ಅಂತೀರಿ? ನೋಡಿ, ಹೆಸರಿನಲ್ಲಾದ್ರೆ ನಾವು ಈ ಮುಸ್ಕಿನ್ ಜೋಳ ಜೊತೆಗೆ ಹೆಸರು ಬೆಳೆನ ಅಂತರ ಬೆಳೆಯಾಗಿ ಬೆಳಕಬಹುದು. ಹೌದು, ಒಂದು ಸಾಲು ಮುಸ್ಕಿನ್ ಜೋಳ, ಒಂದು ಸಾಲು ಹೆಸರು ಬೆಳೆ, ಈ ರೀತಿಯಾಗಿ ಬೆಳೆದಿಂದನೂ ಸಹ ಪ್ರತಿ ಎಕರೆಗೆ ಒಟ್ಟು ಆದಾಯವನ್ನು ನಾವು ಹೆಚ್ಚಿಸ್ಕೋಬಹುದು. ಈ ತರ ನಾವು ಅಂತರ ಬೆಳೆಯಾಗಿ ಹೆಸರು ಬೆಳೆಯನ್ನ ಬೆಳೆದಾಗ ಎಕರೆಗೆ 3.25 ಕೆಜಿ ಅಷ್ಟು ಬೀಜದ ಒಂದು ಪ್ರಮಾಣ ಬರುತ್ತೆ. ಹಾಗೂ ಮುಂದಾಗಿ ಬಿತ್ತಿದ ಬೆಳೆಯಿಂದ ಅಧಿಕ ಇಳುವರಿ ಬರುತ್ತದೆ. ಅಂದ್ರೆ ಕಾಲಕ್ಕೆ ಸರಿಯಾಗಿ ಬಿತ್ತನೆ ಮಾಡೋದ್ರಿಂದ ನಾವು ಅಧಿಕ ಇಳುವರಿನ ತಗೋಬಹುದು. ಅಂದ್ರೆ ಸಾಧಾರಣವಾಗಿ ಈಗ ನಾವು ಜನವರಿ ಫೆಬ್ರವರಿ ಅಂದ್ರೆ ಪ್ರಾರಂಭದಲ್ಲೇ ಬಿತ್ತನೆ ಮಾಡ್ಕೊಳ್ಬಹುದು, ಕೊನೆವರೆಗೂ ಕಾಯ ಅವಶ್ಯಕತೆ ಇಲ್ಲ. ಆಮೇಲೆ ಮುಖ್ಯವಾಗಿ ಕಾಯಿಗಳನ್ನ ಒಣಗಿದ ತಕ್ಷಣವೇ, ಏನ್ ನಾವು ಗಿಡಗಳಲ್ಲಿ ಕಾಯಿಗಳು ಒಣಗ್ತವೆ ಅದು ತಕ್ಷಣ ಕೊಯ್ಲು ಮಾಡೋದ್ರಿಂದ ಗಟ್ಟಿ ಕಾಳುಗಳ ಸಂಖ್ಯೆಯನ್ನ ಕಡಿಮೆ ಮಾಡಬಹುದು. ಹಾಗೂ ಬೇಸಿಗೆ ಮತ್ತು ಮಳೆಗಾಲದ ಬೆಳೆಗೆ ಸೂಕ್ತವಾದ ತಳಿಗಳನ್ನೇ ನಾವು ಬಳಸಬೇಕಾಗತ್ತೆ. ಇದೇ ರೀತಿಯಾಗಿ ಉದ್ದು, ಈ ಉದ್ದನ್ನು ಸಹ ನಾವು ಮುಸ್ಕಿನ ಜೋಳದ ಜೊತೆಗೆ ಅಂತರ ಬೆಳೆಯಾಗಿ, ಅಂದ್ರೆ ಒಂದ್ ಸಾಲು ಉದ್ದು ಒಂದ್ ಸಾಲು ಮುಸ್ಕಿನ ಜೋಳವನ್ನ ಬೆಳೆಯೋದ್ರಿಂದ ಪ್ರತಿ ಎಕರೆಗೆ ಒಟ್ಟು ಆದಾಯವನ್ನ ಹೆಚ್ಚಿಸಬಹುದಾಗಿದೆ. ಹಾಗೂ ಬಿತ್ತನೆಗೆ ಮುಂಚೆ ನಾವು 2% ಸುಣ್ಣದ ಕ್ಲೋರೈಡ್ ನಲ್ಲಿ ಬೀಜಗಳನ್ನ 1 ಗಂಟೆ ನೆನೆಸ್ಬಿಟ್ಟು ಆಮೇಲೆ ಸುಮಾರು 7-8 ತಾಸು ನೆರಳಿನಲ್ಲಿ ಒಣಗಿಸೋದ್ರಿಂದ ಬರ ನಿರೋಧಕತೆಯನ್ನ ನಾವು ಸ್ವಲ್ಪ ಮಟ್ಟಿಗೆ ಹೆಚ್ಚಿಸಬಹುದು. ಅಂದ್ರೆ ನಮಗೆ ನೀರಿನ ಅಭಾವ ಉಂಟಾಗದಾಗ್ಲೂ ಸಹ ಈ ಒಂದು ಇಳುವರಿಯನ್ನ ಹೆಚ್ಚುವರಿಗೆ ಕೊಡಬಲ್ಲವು. ಇನ್ನ ಮುಖ್ಯವಾಗಿ ಸಸ್ಯ ಸಂರಕ್ಷಣೆಗೆ ಬಂದ್ರೆ ಈ ಹೆಸರು, ಉದ್ದು ಮತ್ತು ಅಲಸಂದಿಗೆ ಬರುವಂತಹ ಮುಖ್ಯವಾದ ಕೀಟಪೀಡೆಗಳು, ರೋಗಗಳು, ಇವುಗಳ ನಿಯಂತ್ರಣ ಕ್ರಮಗಳ ಬಗ್ಗೆ ಪರಿಚಯ ಮಾಡಿಕೊಡ್ತೇವೆ. ನೋಡಿ, ಮುಖ್ಯವಾಗಿ ನಮಗೆ ಕೀಟಗಳು ಅಂತಂದ್ರೆ ಸಸ್ಯ ಏನು ಮತ್ತೆ ಎಲೆ ಜಿಗಿಹುಳು ಹಾಗೂ ಕಾಂಡದ ಒಂದು ನೊಣ ಅಥವಾ ಕಾಯಿಗಳು ಕಚ್ಚೋ ಟೈಮಲ್ಲಿ ಕಾಯಿ ಕೊರಕ ಅಂತ ಏನ್ ಹೇಳ್ತೀವಿ ಅದು ನಮಗೆ ಸಾಮಾನ್ಯವಾಗಿ ಕಂಡು ಬರುತ್ತೆ. ಸಸ್ಯ ಏನು ಮತ್ತೆ ಎಲೆ ಜಿಗಿಹುಳು ಅದರ ಒಂದು ನಿಯಂತ್ರಣಕ್ಕೆ ಡೈಮಿಥೋಯೇಟ್ ಎಂತಕ್ಕಂತ ಒಂದು ರಾಸಾಯನಿಕವನ್ನ ಎಕರೆಗೆ 250 ಲೀಟರ್ ಸಿಂಪರಣ ದ್ರಾವಣ ಮಾಡಿಕೊಂಡು ಸಿಂಪರಣೆ ಮಾಡಬೇಕಾಗುತ್ತೆ. ಪ್ರತಿ ಲೀಟರ್ ನೀರಿಗೆ ನಾವು 1.7 ಮಿಲಿಲೀಟರ್ನಷ್ಟು ಒಂದು ಪಾಯಿಂಟ್ ಏಳು ಮಿಲಿಲೀಟರ್ ನಷ್ಟು ನಾವು ಬೆರೆಸ್ಕೋಬೇಕಾಗುತ್ತೆ. ಹಾಗೂ ಕಾಂಡದ ನೊಣ ಅಥವಾ ಕಾಯಿ ಕೊರಕ ಇದಕ್ಕೆ ಕ್ಲೋರೋಪೈರಿಫಾಸ್ ಎಂತಕ್ಕಂತ ಒಂದು ರಾಸಾಯನಿಕವನ್ನ ಸಿಂಪರಣ ದ್ರಾವಣವನ್ನ ಕಾಂಡದ ಭಾಗಕ್ಕೆ ಬಿಡುವಂತೆ ಒಂದು ಸಿಂಪಡಿಸಬೇಕಾಗುತ್ತೆ. ಅಂದ್ರೆ ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟರ್ ಅನ್ನಷ್ಟು ನಾವು ಬೆಳೆಸ್ಕೊಂಡು ಸಿಂಪರಣೆ ಮಾಡಬೇಕಾಗುತ್ತೆ. ಇದು ಮುಖ್ಯವಾಗಿ ಕೀಟಗಳ ಬಗ್ಗೆ ಆಯ್ತು. ಇನ್ನು ರೋಗಗಳ ಬಗ್ಗೆ ಸ್ವಲ್ಪ ಹೇಳ್ತೀರಿ? ರೋಗಗಳ ಬಗ್ಗೆ ಅಂತಂದ್ರೆ ಮುಖ್ಯವಾಗಿ ಬೂದಿ ರೋಗ, ಎಲೆ ಚುಕ್ಕೆ ರೋಗ ಮತ್ತೆ ನಂಜು ರೋಗ ಅಂತ ಒಂದು ಬರುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹೌದು, ನಂಜು ರೋಗಕ್ಕೆ ಡೈಮಿಥೋಯೇಟ್ ಅಂತಕ್ಕಂಥದ್ದು ಒಂದು ಎಕರೆಗೆ 340 ಮಿಲಿಲೀಟರ್ ದ್ರಾವಣವನ್ನ 1 ಲೀಟರ್ ನೀರಿಗೆ 1.7 ಮಿಲಿಲೀಟರ್ ಆಗಿ ನಾವು ಬೆರೆಸ್ಕೊಂಡು ಸಿಂಪರಣೆ ಮಾಡಬೇಕಾಗುತ್ತೆ. ನಂಜು ರೋಗದ ನಿಯಂತ್ರಣಕ್ಕಿಂತ ಮುಖ್ಯವಾಗಿ ನಂಜು ರೋಗವನ್ನು ಹರಡುವಂತ ಸಸ್ಯ ಏನನ್ನ ನಿಯಂತ್ರಣ ಮಾಡಬೇಕು. ನಂಜು ರೋಗದಿಂದ ತುತ್ತಾಗಿರ್ತಕ್ಕಂತ ಒಂದು ಈ ಗಿಡಗಳನ್ನ ಅಲ್ಲಿಂದ ತೆಗೆದು ಬಿಸಾಕಬೇಕು, ಹರಡದಂತೆ ನಾವು ಮಾಡ್ಕೋಬಹುದು. ಇನ್ನೊಂದು ಮುಖ್ಯವಾಗಿ ಬೂದಿ ರೋಗ. ಹೌದು, ಈಗ ಬೂದಿ ರೋಗವನ್ನ ನಾವು ನಿಯಂತ್ರಣದಲ್ಲಿ ಇಡಬೇಕು ಅಂದ್ರೆ ಕಾರ್ಬನ್ ಡೈಜಿಮ್ 50 WP ಅಂತಕ್ಕಂಥದ್ದು ಒಂದು ಪುಡಿ, ಅದು ಒಂದು ಲೀಟರ್ ನೀರಿಗೆ ಒಂದು ಗ್ರಾಮ್ನಷ್ಟು ಬೆರೆಸ್ಕೊಂಡು ಸುಮಾರು ಎಕರೆಗೆ 200 ಲೀಟರ್ ದ್ರಾವಣವನ್ನು ಸಿಂಪರಣ ಮಾಡಬೇಕಾಗುತ್ತೆ. ಎಲೆ ಚುಕ್ಕೆ ರೋಗ, ಎಲೆಗಳ ಮೇಲೆ ಬರ್ತಕ್ಕಂತ ಒಂದು ಎಲೆ ಚುಕ್ಕೆ ರೋಗ, ಇದರ ಒಂದು ನಿಯಂತ್ರಣಕ್ಕೆ ಜೈನೇಬ್ ಅಥವಾ ಮ್ಯಾಂಕೋಜೆಬ್ ಅಂತಕ್ಕಂತ ಒಂದು ರಾಸಾಯನಿಕವನ್ನ 1 ಲೀಟರ್ ನೀರಿಗೆ 2 ಗ್ರಾಮ್ನಷ್ಟು ಬೆರೆಸ್ಕೆ ಮಾಡಿಕೊಂಡು 250 ಲೀಟರ್ ದ್ರಾವಣವನ್ನು ನಾವು ಸಿಂಪರಣೆ ಮಾಡಬೇಕಾಗುತ್ತೆ. ಸಾಧಾರಣವಾಗಿ ಈ ಒಂದು ಬೆಳೆಗಳಿಗೆ ಈ ಕೀಟ ರೋಗಗಳ ಹಾವಳಿ ಸ್ವಲ್ಪ ಕಡಿಮೆ ಅಂತ ಹೇಳಬಹುದು. ಹೌದು, ಕಡಿಮೆನೆ. ಆದ್ರೆ ಎಲ್ಲೆಲ್ಲಿ ಅವಶ್ಯಕತೆ ಬೀಳುತ್ತೆ ಅಲ್ಲಲ್ಲಿ ನಾವು ನೋಡಿಕೊಂಡು ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ. ಎಲ್ಲೆಲ್ಲಿ ನಮಗೆ ಅವಶ್ಯಕತೆ ಬಿದ್ದಾಗ ಮಾತ್ರ ಅನುಸರಿಸಬೇಕು. ಇಲ್ಲಾಂದ್ರೆ ಅನವಶ್ಯಕವಾಗಿ ಈ ರಾಸಾಯನಿಕಗಳನ್ನು ಸಿಂಪರಣೆ ಮಾಡೋದಕ್ಕೆ ನಮ್ಮ ರೈತರು ಹೋಗಬಾರದು. ಹೋಗಬಾರದು. ಆದಷ್ಟು ಈ ಪಕ್ಷಿಗಳನ್ನ ಮತ್ತೆ ನೈಸರ್ಗಿಕ ಶತ್ರುಗಳನ್ನು ಉತ್ತೇಜಿಸಬೇಕು. ಮತ್ತೆ ಬೇಲಲ್ಲಿ ಈ ನಮ್ಮ ಈ ಸಸ್ಯ ಜೈವಿಕ ಪೀಡನಾಶಕಗಳು ಇದಾವೆ, ಅವುಗಳನ್ನು ಕೂಡ ಸಾಧ್ಯವಾದ ಮಟ್ಟಿಗೆ ಬಳಸಿಕೊಳ್ಳೋದ್ರ ಕಡೆಗೆ ಗಮನ ಕೊಡಬೇಕು. ಬೇವಿನ ಬೀಜದ ಕಷಾಯ, ಬೇವಿನ ಬೀಜದ ಕಷಾಯ ಆಗಿರ್ಬೋದು, ಪರಭಕ್ಷಕ ಕೀಡೆಗಳನ್ನಾಗಿರ್ಬೋದು. ಹೌದೌದು. ಆ ರೀತಿಯಲ್ಲಿ ನಾವು ಅವುಗಳನ್ನು ಸಹ ಉತ್ತೇಜಿಸಬೇಕಾಗುತ್ತೆ. ಇನ್ನ ಈ ದ್ವಿದಳ ಧಾನ್ಯದ ಬೆಳೆಗಳಲ್ಲಿ ಒಂದು ಮುಖ್ಯವಾದ ಅಂಶ ಅಂದ್ರೆ ನಾವು ಸರಿಯಾದ ಕಾಲದಲ್ಲಿ ಕೊಯ್ಲು ಮಾಡಿಕೊಂಡು ಅವುಗಳನ್ನು ಸರಿಯಾಗಿ ಒಣಗಿಸ್ಕೊಂಡು ಸಂಗ್ರಹಣೆ ಮಾಡ್ಕೊಳ್ಳೋದು. ಈ ಸಂಗ್ರಹಣೆಯಲ್ಲೂ ಕೂಡ ಏನಾದರೂ ಕೀಟಪೀಡಿಗಳ ಹಾವಳಿ ಇರುತ್ತೆ? ಹೌದು, ಅಗತ್ಯವಾಗಿ. ಮುಖ್ಯವಾಗಿ ನಮಗೆ ಅಲಸಂದೆ ಬೆಳೆಯಲ್ಲಿ ಆ ಒಂದು ದಾಸ್ತಾನು ಮಾಡಿರ್ತಕ್ಕಂತ ಬೀಜಕ್ಕೆ ಹುಳ ಬೀಳೋದು, ಹುಳದ ಒಂದು ಬಾಧೆ ಜಾಸ್ತಿ ಇರ್ತದೆ. ಸಾಮಾನ್ಯ ಮನೆಗಳಲ್ಲೂ ನೋಡಿರ್ತೀವಿ. ಸಾಮಾನ್ಯವಾಗಿ ದ್ವಿದಳ ಧಾನ್ಯಗಳ ಎಲ್ಲಾ ಧಾನ್ಯಗಳ ಬೆಳೆಗಳಿಗೂ ಈ ಒಂದು ಕೀಟಗಳು ದಾಸ್ತಾನಲ್ಲಿ ಬರ್ತವೆ. ಇದರಲ್ಲಿ ಮುಖ್ಯವಾಗಿ ಅಲಸಂದೆಯಲ್ಲಿ ಬರ್ತಕ್ಕಂತ ಒಂದು ಒಂದು ಕೀಟದ ಹಾವಳಿಗೆ ಪ್ರತಿ ಕಿಲೋಗ್ರಾಂ ಅಲಸಂದೆ ಬಿತ್ತನೆ ಬೀಜಕ್ಕೆ 0.04 ಮಿಲಿಲೀಟರ್ ಸ್ಪೈನೋಸಾರ್ಡ್ ಅಂತಕ್ಕಂತ ಒಂದು ನಾಶಕ, ಕೀಟನಾಶಕ ಅಂದ್ರೆ ಸಸ್ಯ ಮೂಲದ. ಹೌದು, ಸಸ್ಯ ಮೂಲದ್ದು ಅದನ್ನ. ಅಥವಾ 400 ಮಿಲಿಲೀಟರ್ ಎಮಾಮೆಕ್ಟಿನ್ ಬೆಂಜೋಯೇಟ್ ಅಂತಕ್ಕಂತ ಒಂದು ರಾಸಾಯನಿಕವನ್ನ ಬೀಜಕ್ಕೆ ಲೇಪನ ಮಾಡಿ ನೆರಳಿನಲ್ಲಿ ಒಣಗಿಸ್ಬಿಟ್ಟು ಆಮೇಲೆ ನಾವು ಗೋಣಿ ಚೀಲದಲ್ಲಿ ತುಂಬಿಟ್ಟು ದಾಸ್ತಾನನ್ನು ಮಾಡೋದ್ರಿಂದ ಸುಮಾರು 12 ತಿಂಗಳುಗಳ ಕಾಲ ನಾವು ಈ ಏನು ದಾಸ್ತಾನು ಕೀಟಗಳಿಂದ ಇವುಗಳನ್ನ ಬೀಜಗಳನ್ನ ರಕ್ಷಿಸಬಹುದು. ಆದ್ರೆ ಒಂದು ವಿಚಾರ ಅಂದ್ರೆ ಈ ಒಂದು ಕ್ರಮವನ್ನ ನಾವು ಬಿತ್ತನೆ ಬೀಜಕ್ಕೆ ಮಾತ್ರ ಬಳಸ್ಕೋಬೇಕು. ಹೌದು, ಬಿತ್ತನೆ ಬೀಜಕ್ಕೆ ಮಾತ್ರ. ನಾವು ಬಳಸುವಂತ ಧಾನ್ಯಕ್ಕೆ ಯಾವುದೇ ಕಾರಣಕ್ಕೂ ಬಳಸಬಾರದು. ಸ್ವಲ್ಪ ಬಹಳ ವಿಷಪೂರಿತ ರಾಸಾಯನಿಕಗಳು ಬಿತ್ತನೆ ಬೀಜಕ್ಕೆ ಬಳಸೋದ್ರಿಂದ ನಾವು ಇದನ್ನ ಮಾಡ್ಕೋಬಹುದು. ಬಿತ್ತನೆ ಬೀಜಕ್ಕೆ ಮಾತ್ರ ಬಳಸ್ಕೋಬೇಕು. ಹೌದು. ನಾವೊಂದು ವೇಳೆ ನಮ್ಮ ಧಾನ್ಯಗಳಿಗೆ ಏನಾದರೂ ಬಳಸ್ಕೋಬೇಕು ಅಂತಂದ್ರೆ ತಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಒಂದು ತಂತ್ರಜ್ಞಾನ ಅಭಿವೃದ್ಧಿ ಮಾಡಿದ್ದಾರೆ. ಒಂದು ಮರಳನ್ನ ಬಳಸ್ಕೋಬಹುದು. ಒಂದು ಈ ಲೋಹದ ಕಣಜವನ್ನ, ಲೋಹದ ಡ್ರಮ್ ಅನ್ನ ತೆಗೆದುಕೊಂಡು ಅದರಲ್ಲಿ ಈ ಚೆನ್ನಾಗಿ ಒಣಗಿಸಿರುವಂತ ದ್ವಿದಳ ಧಾನ್ಯಗಳನ್ನ ಹಾಕಿ ಅದ್ರ ಮೇಲೆ ಒಂದು 2 ಅಂಗುಲದಷ್ಟು ನುಣ್ಣನೆಯ ಮರಳನ್ನ ಹಾಕೋದ್ರಿಂದ ಈ ಕೀಟಗಳಿಂದ ಒಂದು ರಕ್ಷಣೆ ಪಡಿಬಹುದು, ಕೀಟಗಳ ಬಾಧೆಯನ್ನ ತಡಿಬಹುದು. ಜೊತೆಗೆ ನಾವು ಅಡಿಗೆಗೆ ಬಳಸುವಂತ ಎಣ್ಣೆಯನ್ನ ಲೇಪನ ಮಾಡೋದ್ರಿಂದಲೂ ಕೂಡ ಕೀಟಗಳಿಂದ ರಕ್ಷಣೆ, ತತ್ತಿ ಇಡೋದಕ್ಕೆ ಕಷ್ಟ ಆಗುತ್ತೆ. ಮತ್ತೆ ಅವುಗಳು ಅಲ್ಲಿ ವಂಶಾಭಿವೃದ್ಧಿಗೂ ಕಷ್ಟ ಆಗುತ್ತೆ. ಹಿಡಿತಕ್ಕೆ ಸಿಗಲ್ಲ, ಎಣ್ಣೆ ಸ್ವಲ್ಪ ನುಣುಪಿರೋದ್ರಿಂದ ಹಿಡಿತಕ್ಕೆ ಸಿಗೋದಿಲ್ಲ. ಹೌದು. ಒಂದು ರೀತಿ ರಾಸಾಯನಿಕ ರಹಿತ ಕ್ರಮಗಳನ್ನ ನಾವು ಬಳಸುವಂತ ಧಾನ್ಯಕ್ಕೆ ಬಳಸ್ಕೋಬಹುದು. ದಾಸ್ತಾನಿನಲ್ಲಿ ಯಾವುದೇ ಕಾರಣಕ್ಕೂ ರಾಸಾಯನಿಕಗಳನ್ನ ನಾವು ಆಹಾರವಾಗಿ ಬಳಸುವಂತ ಧಾನ್ಯಗಳಿಗೆ ಬಳಸಬಾರದು. ಅದು ಬಿತ್ತನೆ ಬೀಜಕ್ಕೆ ಮಾತ್ರ ತಾವು ಹೇಳಿದಂಗೆ ಸ್ಪೈನೋಸಾಯ್ಡ್ ಮತ್ತೆ ಎಮಾಮೆಕ್ಟಿನ್ ಬೆಂಜೋಯೇಟ್ ಬಳಸಬಹುದು. ಇನ್ನ ಸುಜಿತ್ ಅವರೇ, ಇಷ್ಟೆಲ್ಲ ಸುಧಾರಿತ ಕ್ರಮಗಳನ್ನ ನಾವು ಅನುಸರಿಸಿದ್ರೆ ಎಷ್ಟು ಇಳುವರಿ ಪಡಿಬಹುದು ಅಂತೀರಿ? ನೋಡಿ, ಉದ್ದು ಮತ್ತು ಹೆಸರು ಈ ದ್ವಿದಳ ಧಾನ್ಯಗಳಲ್ಲಿ ನೀರಾವರಿ ಪ್ರದೇಶದಲ್ಲಿ ನಾವು ಎಕರೆಗೆ 4-5 ಕ್ವಿಂಟಾಲ್ನಷ್ಟು ಇಳುವರಿ ಪಡಿಬಹುದು. ಕುಷ್ಕಿ ಬೆಳೆಯಲ್ಲಾದ್ರೆ 2-3 ಕ್ವಿಂಟಾಲ್ ಒಂದು ಎಕರೆಗೆ ಪಡಿಬಹುದು. ಇನ್ನು ಅಲಸಂದೆ ಆದ್ರೆ ನೀರಾವರಿ ಪ್ರದೇಶದಲ್ಲಿ ನಾವು 5-6 ಕ್ವಿಂಟಾಲ್ ಒಂದು ಎಕರೆಗೆ ಇಳುವರಿನ ಪಡಿಬಹುದು. ಕುಷ್ಕಿ ಬೆಳೆ ಆಗಿದ್ದೆ ಆದಲ್ಲಿ 3-4 ಕ್ವಿಂಟಾಲ್ ಒಂದು ಎಕರೆಗೆ ಇಳುವರಿನ ಪಡಿಬಹುದು. ರೈತ ಬಾಂಧವರೇ, ತಮಗೆ ಈ ಒಂದು ದ್ವಿದಳ ಧಾನ್ಯ ಬೆಳೆಗಳ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಜಿಎಂ ಸುಜಿತ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9972754000. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9702754000. ತುಂಬಾ ಸಂತೋಷ ಡಾಕ್ಟರ್ ಸುಜಿತ್ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಹೆಸರು, ಉದ್ದು ಮತ್ತು ಅಲಸಂದೆ ಬೆಳೆಗಳ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಹೆಸರು, ಉದ್ದು ಮತ್ತು ಅಲಸಂದೆ ಬೆಳೆಗಳ ಬೇಸಾಯ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ವಿಜ್ಞಾನ ವಿಭಾಗದ ಪ್ರಾಧ್ಯಾಪಕರಾದ ಡಾ ಜಿಎಂ ಸುಜಿತ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇದು ಇಂದಿನ ಕೃಷಿ ರಂಗ. ನಾಳಿನ ಕೃಷಿರಂಗದಲ್ಲಿ ಬೇಸಿಗೆ ಕಾಲದಲ್ಲಿ ರೇಷ್ಮೆ ಹುಳು ಸಾಕಣೆ, ಮನೆ ವಾತಾವರಣ ನಿರ್ವಹಣೆ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ರೇಷ್ಮೆ ಕೃಷಿ ವಿಭಾಗದ ಪ್ರಾಧ್ಯಾಪಕರಾದ ಡಾ ಮಂಜುನಾಥ ಗೌಡ ಅವರೊಂದಿಗೆ ಸಂದರ್ಶನ ಹಾಗೂ ಜನಪದ ಗೀತೆಯನ್ನು ಕೇಳುವಿರಿ. ಕೃಷಿರಂಗ ಪ್ರಸಾರವಾಯಿತು. ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಯಾಕೋ ತುಂಬಾ ಗಾಬರಿ ಆಗಿದ್ದೀಯಾ? ಎರಡು ವಾರದಿಂದ ಕೆಮ್ಮಿತ್ತು, ಕಫ ಪರೀಕ್ಷೆ ಮಾಡಿ.